ಅದನ್ನೇ ಹೆಚ್ಚಾಗಿ ನಾವು ಅದಕ್ಕೆ ಬಳಸ್ತೀವಿ. ಅದು ನೀರನ್ನು ಹೆಚ್ಚಾಗಿ ಹಿಡಿದುಕೊಳ್ತದೆ ಮತ್ತು ತೂಕ ಕಡಿಮೆ ಇರ್ತದೆ, ಲೈಟ್ ವೇಟ್ ಇರ್ತದೆ. ಹಂಗಾಗಿ ಅದನ್ನೇ ನಾವು ಅದಕ್ಕೆ ಬಳಸ್ತೀವಿ. ಅದನ್ನು ಬಳಸಿದಾಗ ಬೆಳೆಗಳಿಗೆ ಪೋಷಕಾಂಶಗಳು ಅಷ್ಟರ ಮೂಲಕ ಮಾತ್ರ ಸಿಗಕ್ಕೆ ಸಾಧ್ಯನಾ? ಇಲ್ಲ, ಹಂಗೆ ಸಿಗೋದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಆ ಕೊಕೊನಟ್ ಕೊಕೊಪೀಟನ್ನು ಹಾಕುವಂಥ ಹಂತದಲ್ಲಿ ಒಂದಷ್ಟು ಅದ್ರ ಜೊತೆಗೆ ವರ್ಮಿ ಕಂಪೋಸ್ಟು, ಆಮೇಲೆ ಬೇವಿನ ಹಿಂಡಿ, ಅವುಗಳನ್ನು ಅದಕ್ಕೆ ಒದಗಿಸಿರ್ತೀವಿ. ಜೊತೆಗೆ ರೋಗ ಮತ್ತು ಕೀಟಗಳ ಹತೋಟಿಗಾಗಿ ಒಂದಷ್ಟು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕಗಳು ಏನಿದ್ದಾವೆ ಅದನ್ನು ಅದ್ರ ಜೊತೆಗೆ ಮಿಶ್ರಣ ಮಾಡಿ ಹಾಕೋದ್ರಿಂದ ರೋಗಗಳ ಮತ್ತು ಕೀಟಗಳನ್ನು ಹತೋಟಿ ಮಾಡ್ಬೋದು, ಜೊತೆಗೆ ಒಂದಷ್ಟು ಪೋಷಕಾಂಶಗಳನ್ನು ಒದಗಿಸ್ಬೋದು. ಬಟ್ ಅದಷ್ಟೇ ಸಾಕಾಗೋದಿಲ್ಲ. ಪೋಷಕಾಂಶ ಬೆಳೆಯುವಂಥ ಹಂತದಲ್ಲಿ ಒಂದೆರಡು ಬಾರಿ ಈ ಸಾವಯವ ಪದಾರ್ಥಗಳೇನಿದ್ದಾವೆ, ಈ ಬಯೋಮಿಕ್ಸು ಅದು ಇದು ಸಿಗ್ತದೆ ಮಾರುಕಟ್ಟೆಯಲ್ಲಿ, ಅದನ್ನು ಬಳಸ್ತೀವಿ. ಅಂದರೆ ರೋಗನೂ ತಡೆಗಟ್ಟಬೇಕು, ಪೋಷಕಾಂಶಗಳು ಲಭ್ಯ ಆಗಬೇಕು. ಖಂಡಿತವಾಗ್ಲಿ ರೋಗದ ಸಮಸ್ಯೆ ಇದು, ಯಾಕಂದ್ರೆ ನಾವು ಅಲ್ಪಾವಧಿ ಬೆಳೆಗಳನ್ನು ಇಲ್ಲಿ ಬೆಳಿತೀವಿ. ಈಗ ಎಲ್ಲ ತರಕಾರಿಗಳು ಈ ಒಂದು ಬಾಟಲ್ ಕೃಷಿಗೆ, ಬಾಟಲಿಯಲ್ಲಿ ಬೆಳಿಲಿಕ್ಕೆ ಸೂಕ್ತ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಸೊಪ್ಪಿನ ತರಕಾರಿಗಳಾದ ಪಾಲಕ್ ಆಗ್ಬೋದು, ಆಮೇಲೆ ದಂಟಿನ ಇದು ಹರವೆ ಸೊಪ್ಪು ಆಗ್ಬೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ಈ ರೀತಿಯಾದ ಒಂದಷ್ಟು ಮೆಂತ್ಯ ಸೊಪ್ಪು ಆಗ್ಬೋದು, ಸಬ್ಬಸಿಗೆ ಆಗ್ಬೋದು, ಈ ರೀತಿಯಾದ ತರಕಾರಿಗಳನ್ನ ಅದರಲ್ಲಿ ಬಳಸ್ಬೋದು, ಸೂಕ್ತವಾಗಿರ್ತವೆ. ಜೊತೆಗೆ ಒಂದಷ್ಟು ಈ ಬೇರು ಮತ್ತು ರೂಟ್ ಅಂಡ್ ಬಲ್ಬ್ ವೆಜಿಟೇಬಲ್ ಅನ್ಸಿವಲ್ತ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೆಲವೊಂದು ಈ ಮೂಲಂಗಿ, ಕ್ಯಾರೆಟು, ಅವುಗಳನ್ನು ಕೂಡ ನಾವು ಬೆಳಿಬೇಕು. ಬಟ್ ಅದನ್ನು ಬೆಳಿಬೇಕು ಅಂದರೆ ಬಾಟ್ಲಿನ ಒಂದು ಓರಿಯೆಂಟೇಷನ್ ಇದೆ, ಅದನ್ನು ಹೇಗೆ ಇಡ್ತೀವಿ ಅನ್ನೋದು ಭಾಳ ಮುಖ್ಯ. ಲಂಬವಾಗಿ ಇಟ್ಕೊಂಡು ಆ ಒಂದು ಗೆಡ್ಡೆ ತರಕಾರಿಗಳನ್ನು ಬೆಳಿಬೋದು. ಈ ಸೊಪ್ಪಿನ ತರಕಾರಿಗಾದರೆ ಅದನ್ನು ನಾವು ಹಾರಿಜಾಂಟಲ್ ಆಗಿ ಬಾಟ್ಲ್ಗಳನ್ನು ಹೊದಿಕೆ ಹೊಂದಿಸಿ ಆ ಥರ ಬೆಳೆಯುವಂಥದ್ದು ಸೂಕ್ತ. ಇದರಲ್ಲಿ ಹೇಗೆ ಕಟ್ ಮಾಡೋದು, ಯಾವ ರೀತಿ ಒಂದು ಕಲ್ಪನೆ? ಕಲ್ಪನೆ ಅಂತಂದ್ರೆ ಮೊದಲೇ ಇದರಲ್ಲಿ ಮೊದಲನೇ ಸ್ಟೆಪ್ ಅಂತಂದ್ರೆ ಬಾಟ್ಲ್ಗಳನ್ನ ಆಯ್ಕೆ ಮಾಡ್ಕೊಂಡು ಬರೋದು. ಬಾಟ್ಲ್ ಆಯ್ಕೆಗಳನ್ನ ತುಂಬಾ ಮುಖ್ಯ ಆಗ್ತದೆ. ಇಲ್ಲಿ ಎಲ್ಲಾ ಬಾಟ್ಲ್ಗಳು ಸೂಕ್ತ ಆಗೋದಿಲ್ಲ. ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ಬಾಟ್ಲ್ಗಳು ಆದಷ್ಟು ಸದೃಢವಾಗಿರ್ಬೇಕು, ಒಂದಷ್ಟು ಸ್ಟ್ರೆಂತ್ ಅವುಗಳಲ್ಲಿ ಇರ್ಬೇಕು, ಗಟ್ಟಿಯಾಗಿರ್ಬೇಕು. ಈ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಸಿಗ್ತದಲ್ಲ, 7-Up, ಸ್ಪ್ರೈಟು, ಅವು ಹೆಚ್ಚು ಸೂಕ್ತ, ಭಾಳ ದಿನಗಳವರೆಗೂ ಬಾಳಿಕೆ ಬರ್ತದೆ. ಮತ್ತು ಅವುಗಳಲ್ಲಿ ಆ ಒಂದು ತೂಕವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದಷ್ಟು ಶಕ್ತಿ ಇರ್ತದೆ. ಆ ಥರ ಬಾಟ್ಲ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಅವುಗಳನ್ನು ಸ್ವಚ್ಛವಾಗಿ ತೊಳೆದು ಬೇರೆ ಬೇರೆ ಶೇಪಲ್ಲಿ ನಾವು ಕಟ್ ಮಾಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಸೊಪ್ಪಿಗಾದರೆ ಹಾರಿಜೆಂಟಲ್ ಆಗಿ ಕಟ್ ಮಾಡ್ತೀವಿ, ಅದೇ ಈ ಬೇರು ಮತ್ತು ಗೆಡ್ಡೆ ಜಾತಿಯ ತರಕಾರಿಗಳಿಗಾದರೆ ಉದ್ದುದ್ದವಾಗಿ ಅವನ್ನು ಕಟ್ ಮಾಡಿ ಅದರಲ್ಲಿ ಒಂದಷ್ಟು ನೀರು ಬಸಿದು ಹೋಗಲಿಕ್ಕೆ ಒಂದಷ್ಟು ಡ್ರೈನೇಜ್ ಹೋಲ್ಸ್ಗಳನ್ನು ಮಾಡ್ಕೊಳ್ತೀವಿ. ನಂತರ ಅದರಲ್ಲಿ ನಾನು ಆಗಲೇ ಹೇಳ್ದಂಗೆ ಮಣ್ಣನ್ನು ನಾವು ಬಳಸೋದಿಲ್ಲ, ಕೊಕೊಪೀಟನ್ನು ಬಳಸ್ತೀವಿ. ಅದರಲ್ಲಿ ಅದನ್ನು ಫಿಲ್ ಮಾಡಿ ನಂತರ ಒಂದಷ್ಟು ನೈಲಾನ್ ಥ್ರೆಡ್ಡಿಂದ ಆ ಕಡೆ ಈ ಕಡೆ ಎರಡನ್ನು ಕಟ್ಕೊಂಡು ಅದನ್ನು ಜಾಗ ಎಲ್ಲಿರ್ತದೋ ಅಲ್ಲಿ ನೇತು ಹಾಕೊಳ್ಳುವಂಥದ್ದು ಮಾಡ್ಬೋದು. ಯಾಕೆ ನೇತು ಹಾಕಬೇಕು? ಕೆಳಗಡೆನೂ ಇಡ್ಬೋದು. ನೇತು ಯಾಕೆ ಹಾಕಬೇಕು ಅಂತಂದರೆ, ಈಗ ಮೊದಲೆಲ್ಲ ನಾವು ತರಕಾರಿ ಬೆಳಿಲಿಕ್ಕೆ ಹೇಗೆ ನಮ್ಗೆ ಬೇಕಾಗಿರ್ತಕ್ಕಂಥ ತರಕಾರಿ ನಾವೇ ಬೆಳ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ಳಿಕ್ಕೆ ಬಂದಾಗ ಟೆರೆಸ್ ಮೇಲೆ ಬೆಳೀರಿ, ಮನೆ ಹಿತ್ತಲಲ್ಲಿ ಬೆಳೀರಿ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ತಮಗೆ ಗೊತ್ತಿದ್ದಂಗೆ ಎಲ್ಲ ಅಪಾರ್ಟ್ಮೆಂಟ್ ಯುಗ, ಈಗ ಬೆಳಿಲಿಕ್ಕೆ ಜಾಗನೇ ಇರೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಪಾರ್ಟ್ಮೆಂಟಲ್ಲಿ ನಮಗೆ ಗೋಡೆಗಳು ಅದು ಮಾತ್ರ ಲಭ್ಯ ಇರ್ತದೆ. ಸೊ ಆ ಗೋಡೆಗಳಲ್ಲಿ ಇರ್ತಕ್ಕಂಥ ಗೋಡೆನ ಸಂಪೂರ್ಣವಾಗಿ ಉಪಯೋಗಿಸ್ಲಿಕ್ಕೆ ಇದನ್ನ ನೇತು ಹಾಕಬೇಕು ಅಂತ ಹೇಳ್ತೀವಿ. ಕೆಳಗಡೆ ಇಟ್ಟುನೂ ಕೂಡ ಬೆಳಿಬೋದು, ಬಟ್ ಅಷ್ಟೊಂದು ಜಾಗದ ಲಭ್ಯತೆ ಇಲ್ಲದೆ ಇರೋದ್ರಿಂದ ಅದನ್ನ ಲಂಬವಾಗಿ ನೇತು ಹಾಕಿ ಬೆಳಿಬೋದು. ಗೋಡೆ ಆಗ್ಬೋದು, ಕಂಬ ಆಗ್ಬೋದು, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯಾದ ಗಾಳಿ ಮತ್ತು ಬೆಳಕು ಬರ್ತಕ್ಕಂಥ ಜಾಗದಲ್ಲಿ ಏನು ಇರ್ತದೋ ಅದನ್ನ ಮೇಲೆ ಇವನ್ನ ಬೆಳಿಬೋದು. ಈಗ ನಮ್ಮಲ್ಲಿ ನಾವೊಂದು ಬೇರೆ ಬೇರೆ ಸ್ಟ್ರಕ್ಚರ್ಗಳನ್ನ ಮಾಡ್ಕೊಂಡಿದ್ದೀವಿ, ನೀವು ನೋಡಿರ್ಬೋದು. ಇಲ್ಲಿ ಒಂದು ಪಿರಮಿಡ್ ಗಾರ್ಡನ್ ಅಂತ ಮಾಡಿದ್ದೀವಿ, ಅದು 4x4 ಅಗಲ ಇದೆ, ಅಗಲ ಮತ್ತು ಉದ್ದ. ಅಷ್ಟರಲ್ಲೇ ಸುಮಾರು 150 ಬಾಟ್ಲ್ಗಳನ್ನು ನಾವೆಲ್ಲ ಅದರಲ್ಲಿ ಹಾಕಿದ್ದೀವಿ. ಆ 150 ಬಾಟ್ಲಲ್ಲಿ ಒಂದು 2-3 ಜನ ಇರತಕ್ಕಂಥ ಕುಟುಂಬಕ್ಕೆ ವರ್ಷ ಪೂರ್ತಿ ಎಷ್ಟು ಸೊಪ್ಪು ಬೇಕೋ ಅದೆಲ್ಲವನ್ನೂ ಅದರಲ್ಲಿ ಬೆಳ್ಕೊಳ್ಬೋದು. ಹೌದು, ಖಂಡಿತ. ಈಗ ಯಾವುದೇ ಸೊಪ್ಪಾಗಲಿ ತರಕಾರಿ ಆಗಲಿ ಅವಕ್ಕೆ ಒಂದು ಹಂತದ ಬಿಸಿಲು ಬೇಕು ಅಂತ ಹೇಳ್ತೀವಿ. ಹಾಗಾಗಿ ನಾವು ಈ ಟೆರೇಸ್ ಗಾರ್ಡನ್ನು ಅದು ಇದು ಜಾಗ ಇಲ್ಲದ ಕಾಯಿ ಬೆಳೀತಾ ಇದ್ದೀವಿ. ಈಗ ಅಪಾರ್ಟ್ಮೆಂಟಲ್ಲಿ ಬೆಳಿತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಸ್ವಲ್ಪ ಬಿಸಿಲು ಬೆಳೆದಿಂಗಳು ಇಂಥವು ಇರ್ತೀವಲ್ಲ, ಅದಕ್ಕೆ ಬೇಕಂಥ ವಾತಾವರಣ, ಮತ್ತು ಅದು ಏನಾರು ನೀರು ಹಾಕಿದ್ವಿ ಅದು ಕೆಳಗೆ ಸೂರಿ ಅಲ್ಲೆಲ್ಲ ಗಲೀಜು ಮಾಡೋದು ಹಾಗೆಲ್ಲನೂ ಆಗಬಾರ್ದು, ಇಂಥವೆಲ್ಲನೂ ಇರುತ್ತೆ, ಹೇಗೆ ಮಾಡ್ಬೋದು? ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಗಲೀಜ್ ಆಗಬಾರ್ದು ಅಂತಂದ್ರೆ ನಾವೀಗ ಕೊಕೊಪೀಟನ್ನು ಬಳಸೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನೇ ನೀರು ಕೊಡ್ತೀವಿ, ಮತ್ತು ಅದು ಹೆಚ್ಚು ನೀರು ಹಿಡ್ಕೊಳ್ಳುವಂಥ ಒಂದು ಶಕ್ತಿ ಅದರಲ್ಲಿ ಇರೋದ್ರಿಂದ ಸುಮಾರು 3-4 ದಿನಕ್ಕೆ ಒಂದು ಸತಿ ಮಾತ್ರ ನಾವು ಅದಕ್ಕೆ ನೀರನ್ನು ಕೊಡ್ತೀವಿ. ಅದು ನೀರು ಅಂತಂದರೆ ನಾವು ಈ ಗಣೇಶ್ ಸ್ಪ್ರೇಯರ್ ಅಂತ ಇರ್ತದಲ್ಲ ಅದರಿಂದ ಸಿಂಪರಣೆ ಮಾಡ್ತೀವಿ. ಹೆಚ್ಚಿಗೆ ಸೋರಿ ಹೋಗುವಷ್ಟು ನೀರನ್ನು ನಾವು ಸಾಮಾನ್ಯವಾಗಿ ಅದರಲ್ಲಿ ಹಾಕೋದಿಲ್ಲ. ಹಾಕಿದ್ರೂ ಕೂಡ ನಾನು ನಿಮಗಾಗಲೇ ಹೇಳಿದೆ ಬಾಟ್ಲಲ್ಲಿ ಡ್ರೈನೇಜ್ ಹೋಲ್ಸ್ ಮಾಡಿರ್ತೀವಿ ಅಂತ. ಆ ಹೆಚ್ಚಾದ ನೀರು ಮತ್ತೊಂದು ಬಾಟ್ಲಿಂದ ಕೆಳಗಡೆ ಇನ್ನೊಂದು ಬಾಟ್ಲಿಗೆ ಹೋಗೋ ತರ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡ್ರೆ ಇನ್ನೂ ಸೂಕ್ತ ಅದು. ಆಮೇಲೆ ಗಾಳಿ ಬೆಳಕಿನ ಬಗ್ಗೆ ತಾವು ಹೇಳಿದ್ರಿ, ಈ ಬೇರೆ ಹಣ್ಣಿನ ತರಕಾರಿಗಳಿಗೆ ಹೋಲಿಕೆ ಮಾಡಿದ್ರೆ ಸೊಪ್ಪಿಗೆ ಅಷ್ಟೊಂದು ಬಿಸಿಲು ಮತ್ತೆ ಇದೇನು ಬೇಕಾಗುದಿಲ್ಲ, ಬಟ್ ಬೇಕು. ಹಾಗಾಗಿನೇ ಒಂದಷ್ಟು ಗಾಳಿ ಮತ್ತು ಬೆಳಕು ಬರುವಂತ ಜಾಗನ ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಈ ಒಂದು ಲಂಬ ಬಾಟಲ್ ಗಾರ್ಡನ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಅಂತ ಹೇಳ್ತೀನಿ. ಅವಾಗ ಗೊಬ್ಬರವನ್ನು ಕೊಡಬೇಕಾಗುತ್ತೆ ರಾಸಾಯನಿಕ? ನಾವು ಒಂದು ಎರಡು ಬಾರಿ ಈ ಬಯೋಮೆಕ್ಸ್ ಅನ್ನುವಂಥದ್ದು ಒಂದು ಆರ್ಗ್ಯಾನಿಕ್ ಇದನ್ನ ಸಿಂಪರಣೆ ಮಾಡಿದ್ವಿ. ಈಗ 20-25 ಕ್ರಾಪ್ ಆಗಿರೋದ್ರಿಂದ ನೀವೇನಾದ್ರೂ ವರ್ಮಿ ಕಂಪೋಸ್ಟ್ ಅನ್ನು ಆರಂಭದಲ್ಲೇ ಆ ಒಂದು ಕೊಕೋಪಿಟ್ ಜೊತೆಗೆ ಮಿಶ್ರಣ ಮಾಡಿದ್ದಲ್ಲಿ ಅದು ಇಲ್ದೇನು ಕೂಡ ಖಂಡಿತವಾಗ್ಲೂ ಬೆಳಿಬಹುದು. ಆದರೆ ಹೆಚ್ಚಿನ ಒಂದು ಗ್ರೋತ್ ಆಗಬೇಕು, ಬೆಳವಣಿಗೆ ಆಗಬೇಕು ಅಂದ್ರೆ ಒಂದು ಎರಡು ಬಾರಿ ನಾವು ಈ ಒಂದು ಫೋಲಿಯರ್ ಅಪ್ಲಿಕೇಶನ್ ಏನು ಸಿಂಪರಣೆ ಮಾಡಬೇಕಲ್ಲ ಅದನ್ನು ಮಾಡಬಹುದು. ಕೆಲವರು ಈ 99 ಸಿಗುತ್ತಲ್ಲ ಅದನ್ನು ಮಾಡ್ತಾರೆ, ಬಟ್ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಬೇಕು ಅನ್ನೋರು ಆರ್ಗ್ಯಾನಿಕ್ ವಸ್ತುಗಳೇ ಇವತ್ತು ಮಾರ್ಕೆಟಲ್ಲಿ ಸಾಕಷ್ಟು ಸಿಗ್ತದೆ. ಅದನ್ನು ಕೂಡ ಬಳಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಒದಗಿಸ್ಬೋದು. ಹುಲ್ಸಾಗಿ ಬೆಳೆಯುತ್ತಾ? ಖಂಡಿತವಾಗ್ಲೂ ಹುಲ್ಸಾಗಿ ಬೆಳೀತೆ. ನಾನು ನಿಮ್ಗೆ ತೋರಿಸ್ತೀನಿ ಫೋಟೋಗ್ರಾಫ್ಸ್. ಇವಾಗ ಇಲ್ಲಿ ಯಾವುದು ಇದು ಸೀಸನ್ ಮುಗೀತು, ಯಾವ ಹಾಕಿಲ್ಲ ನಾವು, ತೀರಾ ಮಳೆ ಇರೋದ್ರಿಂದ ಕೆಲವೊಂದು ಇದಾಯ್ತು. ಬೆಳೆದಿರೋದನ್ನ ನಿಮಗೆ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿ ಆ ಬಾಟ್ಲಲ್ಲಿ ತರಕಾರಿಗಳು ಬೆಳೀತವೆ. ನಾವು ರ್ಯಾಡಿಶ್ ಬೆಳೆದಿದ್ದೀವಿ, ಕ್ಯಾರೆಟ್ ಬೆಳೆದಿದ್ದೀವಿ, ಆಮೇಲೆ ಕೆಲವೊಂದು ವಿದೇಶಿ ತರಕಾರಿಗಳನ್ನು ಕೂಡ ಬೆಳೆದಿದ್ವಿ, ಪಾಕ್ ಚಾಯ್ ಅನ್ನುವಂಥದ್ದು, ಆಮೇಲೆ ಸೆಲರಿ ಅನ್ನುವಂಥದ್ದು, ಅದನ್ನು ಕೂಡ ನಾವು ಅದರಲ್ಲಿ ಬೆಳೆದಿದ್ವಿ. ಒಂದು ಫ್ಯಾಮಿಲಿಗೆ ಏನೇನು ಬೇಕು ಅಂತವೆಲ್ಲನೂ ನೋಡಿಕೊಂಡು ಎಂಥ ಬಾಟಲ್ ಬೇಕು, ಮತ್ತೆ ಇನ್ನು ಪ್ಲಾಸ್ಟಿಕ್ ಇನ್ನು ದೊಡ್ಡ ಏನಾದರೂ ವಸ್ತು ಇದ್ರೆ ಅದನ್ನು ಕೂಡ ಬಳಸ್ಕೋಬಹುದು. ಖಂಡಿತವಾಗ್ಲೂ ಅವುಗಳನ್ನು ಕೂಡ ಬಳಸ್ಬೋದು. ಈಗ ನಾವು ಬೇರೆ ಬೇರೆ ಟೆರೆಸ್ ಗಾರ್ಡನ್ ಅಲ್ಲಿ ವೇಸ್ಟ್ ಬಕೆಟ್ಸ್ ಆಗ್ಬೋದು, ಈ ಬಣ್ಣದ ಪೇಂಟ್ ಬಾಕ್ಸಸ್ ಎಲ್ಲ ಇರ್ತದಲ್ಲ ಅದನ್ನ ಆಗ್ಬೋದು, ಆಮೇಲೆ ಎಣ್ಣೆ ಕ್ಯಾನ್ ಗಳಲ್ಲಿ ಇರ್ತದೆ ಅದೆಲ್ಲನೂ ಕೂಡ ಬಳಸ್ಕೊಂಡು ನಾವು ಮಾಡಿದೀವಿ. ಆಮೇಲೆ ಕಟ್ಟಿಗೆ ಒಂದಷ್ಟು ವುಡನ್ ಪ್ಲ್ಯಾಂಕ್ಸ್ ತಗೊಂಡು ಅದ್ರ ಕೆಳಗಡೆ ಒಂದಷ್ಟು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಅದರಲ್ಲೂ ಸೊಪ್ಪಿನ ತರಕಾರಿಗಳನ್ನ ಬೆಳೆದಿದ್ದೀವಿ. ಈಗ ಮನೇಲಿ ವರಾಂಡದಲ್ಲಿ ಒಂದಷ್ಟು ಜಾಗ ಇತ್ತು, ಅಲ್ಲಿ ಗಾಳಿ ಬೆಳಕು ಬರ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ನಾವು ಉತ್ತಮವಾದಂತಹ ತರಕಾರಿಗಳನ್ನ ಬೆಳ್ಕೊಳ್ಬಹುದು. ಈಗ 3 ಬೆಳೆ ಬೆಳೆದ್ರಿ ಅಥವಾ 2 ಬೆಳೆ ಬೆಳೆದ್ರಿ, ಬೆಳೆದ ನಂತರ ಮುಗಿದ ಮೇಲೆ ಅದನ್ನ ಕಟಾವು ಮಾಡಿದ ಮುಗಿದ ಮೇಲೆ ಆ ಮಣ್ಣು ಒಗೆದು ಬಿಡುದು ಅಥವಾ ಅದರಲ್ಲಿ ಮತ್ತೆ ಹಾಕೋದು? ಇಲ್ಲ, ಅದು ತುಂಬಾ ಉತ್ತಮವಾದಂತ ಒಂದು ಪ್ರಶ್ನೆ ಕೇಳಿದ್ರಿ. ಆ ಕೋಕೋ ಪಿಟ್ಟಿನ ನಾವು ಮತ್ತೆ ಎಲ್ಲವನ್ನು ತೆಕ್ಕೊಳ್ತೀವಿ, ತೆಗೆದು ಮತ್ತೆ ಅದನ್ನ ಟ್ರೀಟ್ ಮಾಡಿ ನಾವು ಬಳಸ್ತೀವಿ. ಯಾಕಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸುಮಾರಷ್ಟು ಗಿಡಗಳು ಹೇರ್ಕೊಂಡಿರೋದ್ರಿಂದ ಅದನ್ನ ಮತ್ತೆ ಕೆಲವೊಂದು ಪೋಷಕಾಂಶಗಳ ಜೊತೆಗೆ ಅಂತಂದ್ರೆ ಈ ವರ್ಮಿ ಕಾಂಪೋಸ್ಟ್ ಆಗ್ಬೋದು, ಬೇವಿನ ಹಿಂಡಿ ಆಗ್ಬೋದು, ಮತ್ತೆ ಟ್ರೈಕೋಡರ್ಮ ಇವುಗಳ ಜೊತೆಗೆ ಅದನ್ನ ಮತ್ತೆ ಟ್ರೀಟ್ ಮಾಡಿ ಮತ್ತೊಂದು ಬಾರಿ ತರಕಾರಿಗಳನ್ನ ಬೆಳಿಲಿಕ್ಕೆ ನಾವು ಉಪಯೋಗಿಸ್ತೀವಿ. ಟ್ರೀಟ್ ಮಾಡುವಾಗ ಒಂದು ಪೂರ್ತಿ ಒಣಗಿಸಬೇಕು ಒಂದ್ಸರಿ ಅಂತ? ಹೌದು, ಒಂದ್ಸತಿ ಒಣಗಿಸಿ ಮತ್ತೆ ನೀರನ್ನ ಚುಮಕಿಸಿ ಅದನ್ನ ನಾವು ಬಾಟ್ಲಲ್ಲಿ ತುಂಬಿಡ್ತೀವಿ. ತಂಪಾಗಿರೋದ್ರಿಂದ, ಸುತ್ತಮುತ್ತ ತಂಪಾದ ವಾತಾವರಣ ಹೆಚ್ಚಾಗಿರೋದ್ರಿಂದ ರೋಗದ ಪ್ರಮಾಣ ಖಂಡಿತವಾಗ್ಲೂ, ಇದು ಆಗ್ಲೇ ಹೇಳಿದಂಗೆ ಅಲ್ಪಾವಧಿ ಬೆಳೆಗಳು ಇವತ್ತು ನಾವು ಹೆಚ್ಚಾಗಿ ಇದ್ರಲ್ಲಿ ಬೆಳೆಯುವಂಥದ್ದು ಸೊಪ್ಪಿನ ತರಕಾರಿಗಳು. ಒಂದು 25-30 ದಿವಸದಲ್ಲಿ ಮುಗಿದು ಹೋಗುವಂಥ ತರಕಾರಿಗಳಾಗೋದ್ರಿಂದ ಯಾವುದೇ ರೋಗದ ಬಾಧೆ ಇದುವರೆಗೂ ನಮಗೆ ಇಲ್ಲಿ ಕಂಡು ಬಂದಿರೋದಿಲ್ಲ. ಒಟ್ಟಾರೆ ಏನು ಹೇಳ್ತೀರಿ, ಇಂಥ ಒಂದು ಹೊಸ ಪ್ರಯೋಗ ನಮ್ಮ ಎಸ್ಪೆಷಲಿ ಪೇಟೆಯಲ್ಲಿ ಇರುವಂಥವ್ರಿಗೆ, ಅಪಾರ್ಟ್ಮೆಂಟಲ್ಲಿ ಇರುವಂಥವ್ರಿಗೆ ಅಥವಾ ಒಂದು ಹವ್ಯಾಸವಾಗಿ ಬಳಸಬೇಕು ಬೆಳೆಸಬೇಕು ಅನ್ನೋಂಥ ಯುವಕರು ಆಗ್ಬೋದು, ಗೃಹಿಣಿಯರಾಗ್ಬೋದು, ಅವರಿಗೆಲ್ಲ ಈಗ ಇತ್ತೀಚೆಗೆ ತರಕಾರಿಗಳನ್ನ ಯಾವೆಲ್ಲ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅನ್ನೋದು ತಮಗೂ ಗೊತ್ತಿದೆ ಅನ್ಕೊಳ್ತೀನಿ. ಯಥೇಚ್ಛವಾಗಿ ಇವತ್ತು ಈ ಕೀಟನಾಶಕಗಳನ್ನ ಬೆಳೆಸಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ, ಅದರಿಂದಾಗಿನೇ ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆನೂ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ ಈ ಒಂದು ಏನು ಪೆಸ್ಟಿಸೈಡ್ಸ್ ನಾವು ಬೆಳೆಸ್ತಾ ಇದೀವಿ ಅದೇನೇ ಆಗಿರ್ತದೆ. ಹಂಗಾಗಿ ಇವತ್ತು ಜನರು ತುಂಬಾ ಎಚ್ಚೆತ್ಕೊಂಡಿದ್ದಾರೆ. ಈಗ ಆದಷ್ಟು ಸಾವಯವ ತರಕಾರಿಗಳನ್ನೇ ಬೆಳೆಸಬೇಕು, ಸಾವಯವ ಪದಾರ್ಥಗಳನ್ನೇ ಬೆಳೆಸಬೇಕು ಅಂತಕ್ಕಂಥ ಒಂದು ಮನೋ ಜ್ಞಾನ ಎಲ್ಲರಿಗೂ ಬಂದಿದೆ. ಹಾಗಾಗಿ ಅವರೀಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಕಾರಿನ ಅವರೇ ಬೆಳ್ಕೊಳ್ಬೇಕು ಅಂತ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈಗ ಜಾಗ ಇಲ್ಲ, ಟೆರೆಸ್ ಮೇಲೂ ಜಾಗ ಇಲ್ಲ ಅಂತಂದ್ರೆ ಈ ರೀತಿಯಾದ ಈ ಒಂದು ವೇಸ್ಟ್ ಬಾಟಲ್ಸ್ಗಳೇನಿರ್ತದೆ ಅದನ್ನು ಬಳಸ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ಬೆಳೆದ್ರೆ ನಿಜವಾಗ್ಲೂ ಉತ್ತಮವಾದಂಥ ತಾಜಾ ತರಕಾರಿಗಳು ಮತ್ತು ಈ ಪೆಸ್ಟಿಸೈಡ್ ಫ್ರೀ ತರಕಾರಿಗಳನ್ನ ಅವ್ರು ಪಡೆದುಕೊಳ್ಬಹುದು. ಅದಷ್ಟೇ ಅಲ್ಲದೆ ಇದೊಂದು ಹಾಬಿ ನೀವು ಹೇಳಿದ್ರಲ್ಲ, ತುಂಬಾ ಅದರಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾನೇ ಒಂದು ಖುಷಿ ಸಿಗ್ತದೆ. ಸೊ ಅದರಿಂದಾಗಿನೂ ಇದು ತುಂಬಾ ಉತ್ತಮವಾದಂತಹ ಒಂದು ಪದ್ಧತಿ ಅನ್ನೋದು ನನ್ನ ಒಂದು ನಂಬಿಕೆ. ಒಳ್ಳೆಯದು ಡಾಕ್ಟರ್ ಶಿವಾನಂದ್ ಬಂಗಲ್ ಅವರ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ವೇಸ್ಟ್ ಬಾಟಲ್ ಅಂದ್ರೆ ಇನ್ನೇನು ಬಿದ್ದು ಹೋಗುತ್ತೆ ಅಂತ ಬಾಟಲ್ಗಳು ಕೂಡ ಅದನ್ನು ಉಪಯೋಗಿಸ್ಕೊಂಡು ತರಕಾರಿ ಬೆಳಿಬಹುದು ಅನ್ನೋಂಥ ಪ್ರಯೋಗ ಮಾಡಿದ್ದಾರೆ. ಅನೇಕ ರೈತರು ಅಥವಾ ಗೃಹಿಣಿಯರು ಅಥವಾ ಪೇಟೆಯಲ್ಲಿ ಇರತಕ್ಕಂಥ ಜನರು ಎಲ್ಲರೂ ಇದನ್ನು ಒಪ್ಪಿಕೊಂಡು ಕೆಲವೊಂದು ಮಾಡ್ತಾ ಇದ್ದಾರೆ. ಈ ಪ್ರಯೋಗ ಇನ್ನೂ ಕೂಡ ಪ್ರಯೋಗಕ್ಕೆ ಒಳಪಟ್ಟು ಇನ್ನೂ ಹೊಸ ಹೊಸದ್ದು ಬರಲಿ ಅಂತೇಳಿ ಆಶಿಸ್ತೀನಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ಲಾಸ್ಟಿಕ್ ಬಾಟಲುಗಳಲ್ಲಿ ತರಕಾರಿ ಬೇಸಾಯ ಕುರಿತು

ವಾಜಂತರ ಮೃದಂಗ ಚೇರಿ ದಾದೋ ನಾರ ಮೃದಂಗ ಚೇ ನಾಚನ ಮನ ಸರ ಜೆ ಚೇರಿ ದಾದೋ ನಾಚನ ಮನ ಸರ ಜೆ ಚೇ ನಾಚನ ಮನ ಸರ ಜೆ ಚೇರಿ ದಾದೋ ಗಾ ಮನ ಸರ ಜೆ ಚೇ ಗಾನೆ ಗೋನೆ ಸಚೆ ರೆ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೆ ರೆ ದಾದೋ ಗಾನೆ ಗೋನೆ ಸಚೆ ಗಾನೆ ಗೋನೆ ಸಚೆ ರೆ ದಾದೋ ತಾಳಮನಿಯೋ ಕಾಟಿಚೋ ತಾಳಮನಿಯೋ ಕಾಟ